ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಅರಪಟ್ಟು ಗ್ರಾಮತ್ರ ನಂಬೆಪಂಡ ಶಾಂತಿ ಮುತ್ತಮ್ಮ ಎಂಗ ಇಂದು ಮರಣಪಟ್ಟಿತ್ತು. 84 ಬಯತ್ರ ನಂಬೆಪಂಡ ಶಾಂತಿ ಮುತ್ತಮ್ಮ ತಾಮನೆ ಕರೋಟಿರ ಆಖಿರಿ ಕಾರ್ಯ ನಾಳೆ ಮಜ್ಜಡ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಕಡಿಯತ್ತೂರು ಗ್ರಾಮದ ಕುಂಜಿಲನ ಸೀತಾರಾಮ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 81 ವರ್ಷ ಪ್ರಾಯದ ಕುಂಜಿಲನ ಪಟ್ಟೆದಾರ ಸೀತಾರಾಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯೊಳಗೆ ಕಡಿಯತ್ತೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮದ ಕಟ್ರತನ ಕೃಷ್ಣರಾಜು ರಘು ಅವರ ಮಗ ಚರಣ್ ಅವರು ಇಂದು ನಿಧನರಾಗಿದ್ದಾರೆ. 41 ವರ್ಷ ಪ್ರಾಯದ ಕಟ್ರತನ ಚರಣ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ. ಮರಗೋಡು ಜನತಾ ಕಾಲೋನಿ ನಿವಾಸಿ ತಂಗರಾಜು ಸತ್ಯ ಅವರ ಮಗ ಮನೋಜ್ ಕುಮಾರ್ ಅವರು ಇಂದು ನಿಧನರಾಗಿದ್ದಾರೆ. 25 ವರ್ಷ ಪ್ರಾಯದ ಮನೋಜ್ ಕುಮಾರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸಮಾಜದ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೂ ಸರ್ಕಾರದ 5 ಗ್ಯಾರಂಟಿಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸುವಂಗೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿನ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪವು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು. ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳ ಸಹ ಅಗತ್ಯ ಸಹಕಾರ ನೀಡೋಕ್ಕೂ, ಅನ್ನ ಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಿರೋದು ಗೊತ್ತಾದರೆ ಅವರ ಮೇಲೆ ಸರಿಯಾದ ಕ್ರಮ ತಗೊಳ್ಳುವಂಗೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಸೂಚನೆ ನೀಡಿದರು. ನಾಳೆ ನಾಪಕೂರ್ ಟೌನ್ಲಿ ಗೌರಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ನಾಳೆ ಹೊತ್ತಾರೆ 8 ಗಂಟೆಯಿಂದ 12 ಗಂಟೆವರೆಗೆ ಟೌನ್ಲಿ ವಾಹನ ಸಂಚಾರನ ನಿಷೇಧಿಸಲಾಗುವುದು ತಿಳಿ ನಾಪಕೂಲು ಪೊಲೀಸ್ ಠಾಣೆ ಪ್ರಕಟಣೆ ತಿಳಿಸಲು. ಭದ್ರತೆ ಮತ್ತು ಸುರಕ್ಷತೆಗೆ ಒತ್ತು ನೀಡುವುದರೊಟ್ಟಿಗೆ ಮಡಿಕೇರಿ ದಸರಾ ಜನೋತ್ಸವನ ಆಚರಿಸುವಂಗೆ ದಸರಾ ಸಮಿತಿನ ಪೋಷಕರಾಗಿರುವ ಶಾಸಕರಾದ ಡಾ ಮಂತರ್ಗೌಡವು ದಸರಾ ಹಂಗೆ ದಶಮಂಟಪ ಸಮಿತಿನ ಪ್ರಮುಖರಿಗೆ ಸೂಚನೆ ನೀಡಲು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಪ್ರತಿ ಮಂಟಪದಲ್ಲಿ ಪೊಲೀಸರನ್ನು ನಿಯೋಜಿಸಕ್ಕೂ, ಕರಗ ಹಂಗೆ ದಶಮಂಟಪ ಸಾಗೋ ದಾರಿಯಲ್ಲಿ ಗುಂಡಿ ಮುಚ್ಚುವ ಕೆಲಸ ಹಾಕು, ವಿದ್ಯುತ್ ಮಾರ್ಗನ ಸರಿಪಡಿಸಕ್ಕೂ. ಮಡಿಕೇರಿ ದಸರಾ ವಿಶಿಷ್ಟ ಹಂಗೆ ವಿಭಿನ್ನ ಆಗಿದ್ದು ಜನರ ಸುರಕ್ಷತೆ, ವಾಹನ ನಿಲುಗಡೆ ಮತ್ತಿತರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಗತ್ಯ ಕ್ರಮ ತಗೊಳ್ಳುತ್ತ ಹೇಳಿದು. ಮಡಿಕೇರಿ ಅಬಕಾಸ್ ಕೇಂದ್ರದ 28 ವಿದ್ಯಾರ್ಥಿಗ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ತರಬೇತಿಯಲ್ಲಿ ಚೆನ್ನೈನ ಟ್ರೇಡ್ ಸೆಂಟರ್ ಸಭಾಭವನದಲ್ಲಿ ಏರ್ಪಾಡು ಮಾಡಿದ 46ನೇ ರಾಷ್ಟಮಟ್ಟದ ಅಬಕಾಸ್ ಪೈಪೋಟಿಯಲ್ಲಿ ಕೂಡಿಯಾಡಿ 7 ಚಿನ್ನದ ಪದಕ 3 ಬೆಳ್ಳಿಯ ಪದಕನ ಪಡ್ಕೊಂಡಳು. ಸೊಮರಪೇಟೆ ತಾಲೂಕಿನ ಬೇರೆ ಬೇರೆ ರಸ್ತೆಗಳ ಅಭಿವೃದ್ಧಿ ಕೆಲಸಗಳಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡವು ಚಾಲನೆ ನೀಡಿ ಮಾತನಾಡಿ, ರಾಜ್ಯ ಸರ್ಕಾರ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಜಾಸ್ತಿ ಒತ್ತು ನೀಡಿದೆ. ರಸ್ತೆ ಕೆಲಸ ಹಾಕನ ಕಳಪೆ ಕೆಲಸ ನಡೆಯದಂಗೆ ಎಚ್ಚರ ವಹಿಸಕ್ಕು, ಗ್ರಾಮಸ್ಥರು ಖುದ್ದು ಪರಿಶೀಲಿಸಿ ಗುಣಮಟ್ಟ ಬಗ್ಗೆ ನೋಡ್ಕೊಳಕ್ಕೂ, ಹಿಂಗೆ ಮಾಡದಂತ ರಸ್ತೆಗಳು ಸುಮಾರು ವರ್ಷಗಳ ಕಾಲ ಹದಗೆಡದೆ ಉಳ್ಕೊಂಡಿದೆ ಅಂತ ಹೇಳಿದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಕರಿಕೆ ಇಲ್ಲಿನ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ಸೆಪ್ಟೆಂಬರ್ 1 ಹೊತ್ತಾರೆ 9:30 ನಡೆದಿದೆ. ಕೊಡಗು ಜಿಲ್ಲೆಯ ಮೀನುಗಾರಿಕೆ ಇಲಾಖೆ ವತಿಯಿಂದ 2024-25 ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನಗೊಳಿಸಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಸೆಪ್ಟೆಂಬರ್ 15 ಆಖರಿ ದಿನ ತಿಳಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ತಿಳಿಸಲು. ಭಾರತೀಯ ರೆಡ್ ಕ್ರಾಸ್ ಕೊಡಗು ಘಟಕದ ಸೆಪ್ಟೆಂಬರ್ 2 ಪೊನ್ನಂಪೇಟೆ ತಾಲೂಕು ಘಟಕನ ಶುರು ಮಾಡಲಾಗ್ತಾ ಇದ್ದು ಅಂದೇ ಹೊತ್ತಾರೆ 10:30 ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ಶಾಸಕರಾದ ಎಸ್ ಪೊನ್ನಣ್ಣ ಅವು ಪೊನ್ನಂಪೇಟೆ ರೆಡ್ ಕ್ರಾಸ್ ಘಟಕನ ಉದ್ಘಾಟಿಸುವೆ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಫೈನಲ್ ಇಯರ್ ವಿದ್ಯಾರ್ಥಿಗ ಗ್ರಾಮೀಣ ಕಾರ್ಯ ಅನುಭವ ಕಾರ್ಯಕ್ರಮ ಅಂಗಾಗಿ ಬಾಳಲಿ ತಂತ್ರಜ್ಞಾನದ ರೈತರ ಶಕ್ತೀಕರಣ ತಿಳುವ ಶೀರ್ಷಿಕೆಯಲ್ಲಿ ಜಾಗೃತಿ ಮೂಡಿಸಲು. ಹಾಗೆ ವಿದ್ಯಾರ್ಥಿಗ ಬೇರೆ ಬೇರೆ ಮೊಬೈಲ್ ಆಪ್ನ ಪರಿಚಯಿಸಿ ಅದನ್ನು ಕೃಷಿ ಕ್ಷೇತ್ರದಲ್ಲಿ ಬಳಸುವುದರಿಂದ ಆಗುವ ಉಪಯೋಗ ಮತ್ತು ಲಾಭದ ಬಗ್ಗೆ ಮಾಹಿತಿನ ನೀಡಿದು. ಕೊಡಗು ಜಿಲ್ಲಾ ಆಯುಷ್ ಇಲಾಖೆಯಲ್ಲಿ ಬರುವ ತಿಂಗಳ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಸ್ತ್ರೀರೋಗ ಅಟೆಂಡರ್ ಹುದ್ದೆಗೆ ಅರ್ಜಿ ಹಾಕಿದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 4 ಹೊತ್ತಾರೆ 11:30 ನೇರ ಸಂದರ್ಶನ ಜಿಲ್ಲಾ ಆಯುಷ್ ಸಮಿತಿನ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಯು ಹಂಗೆ ಸಮಿತಿನ ಸದಸ್ಯರ ಸಮ್ಮುಖದಲ್ಲಿ ನಡೆದಿದೆ.